ಟ್ರೈಪ್ಯಾಡ್ ಟೆಕ್ನಾಲಜಿ ಅಂದ್ರೆ ನೀವು ಜಾಸ್ತಿ ಯೂಸ್ ಮಾಡಿರ್ತಕ್ಕಂಥ ಟೆಕ್ನಾಲಜಿನ ಸೊ ವಾಚಸ್ಗಳಲ್ಲೆಲ್ಲ ಅಡಾಪ್ಟ್ ಮಾಡಿದ್ರೆ ಸೊ ಆಟೋಮೆಟಿಕಲಿ ನಮ್ಗೆ ಏನಾಗುತ್ತೆ ಗೊತ್ತಾಗ್ತಾ ಹೋಗುತ್ತೆ ಸರ್. ಈ ಪ್ರೆಸೆಂಟ್ ಟೆಕ್ನಾಲಜಿ ಈ ರೀತಿ ನೀವು ಹೇಳಿದ್ದೆಲ್ಲ ಇದೆ ಸರ್. ಸೊ ಜೊತೆಗೆ ನಾನು ಹೇಳ್ತೀನಿ ಅಂದ್ರೆ ಅಗ್ರಿಕಲ್ಚರ್ಗಳಲ್ಲಿ ಈ ಟೆಕ್ನಾಲಜಿಗಳು ಸರ್ ಒಳ್ಳೇದು ಆಗ್ಬೋದು ಕೆಟ್ಟದು ಆಗ್ಬೋದು ಸರ್. ತುಂಬಾ ಜನ ಒಳ್ಳೇದಕ್ಕೂ ಉಪಯೋಗಿಸ್ಕೋಬಹುದು, ತುಂಬಾ ಜನ ಕೆಟ್ಟದಕ್ಕೂ ಉಪಯೋಗಿಸ್ಕೋಬಹುದು. ಸೊ ಯಾಕೆಂದ್ರೆ ಈ ಎಲೆಕ್ಟ್ರಾನಿಕ್ಸ್ ಇಕ್ವಿಪ್ಮೆಂಟ್ ನ 100% ನಂಬೋಕ್ಕೂ ಸಾಧ್ಯ ಇಲ್ಲ. ಈಗ ನಾನು ಉದಾಹರಣೆ ಹೇಳ್ತೀನಿ ಅಂದ್ರೆ ಡ್ರೋನ್ ಅಲ್ಲಿ ಯೂಸ್ ಮಾಡ್ತಾ ಇದೀನಿ ಅಂತಂದ್ರೆ, ಸೊ ಡ್ರೋನ್ 1 hour ಯೂಸ್ ಮಾಡ್ತಾ ಇದೀನಿ ಅಂದ್ರೆ 45-50 minutes ತನಕ ಯೂಸ್ ಆಗುತ್ತೆ ಸರ್. ಆ 10 minutes ಡಿಲೇ ಏನಿರುತ್ತಲ್ಲ, ಮೇಲ್ಗಡೆ ಅಪ್ ಹೋಗೋದು ಮತ್ತೆ ಡೌನ್ ಹೋಗೋದು ಇರುತ್ತಲ್ಲ, ಸೊ ಆ ಮೂಮೆಂಟ್ ಅಲ್ಲೂ ಸ್ವಲ್ಪ ಡ್ರಾಬ್ಯಾಕ್ಸ್ ಅಂದ್ರೆ ಈಗ ಔಷಧಿ ಸಿಂಪಡಿಸಕ್ ಸ್ಟಾರ್ಟ್ ಮಾಡಿದೆ ಅಂದ್ರೆ ಮೇಲಕ್ಕೆ ಹೋಗ್ತಾ ಅದು ಆಕ್ಚುಲಿ ಸ್ವಲ್ಪ ಖಾಲಿ ಮಾಡ್ಕೊಂಡೆ ಹೋಗ್ಬಿಡುತ್ತೆ. ಸೊ ಇದೆಲ್ಲ ಓವರ್ಕಮ್ ಆಗ್ಬೇಕು ಅಂದ್ರೆ ಸ್ವಲ್ಪ ಟೈಮ್ ಇದೆ ಅದು ಸರ್, ಅದನ್ನ ಬಟ್ ನಾವು ಬರೋಕೆ ಸ್ವಲ್ಪ ಟೈಮ್ ಇಡೀ. ಥ್ಯಾಂಕ್ ಯು ಮೇಸ್ಟ್ರಿ, ತುಂಬಾ ಚೆನ್ನಾಗಿ ಹೇಳಿದ್ರಿ ಕೃಷಿಯಲ್ಲಿ ತಂತ್ರಜ್ಞಾನದ ಬಳಕೆ ಬಗ್ಗೆ. ಬಹುಶಃ ನೀವು ಹೇಳ್ದಂಗೆ ಇನ್ನೊಂದು 4 or 5 years ಒಂದು ಅತ್ಯುತ್ತಮವಾದಂತ ಒಂದು ಸಮೃದ್ಧವಾದಂತ ಕೃಷಿ ನೋಡೋದಕ್ಕೆ ತಂತ್ರಜ್ಞಾನ ಬಳಸ್ಕೊಂಡ್ರೆ ಸಾಧ್ಯ ಅಂತ ಹೇಳಿ. ನನ್ನ ಕೊನೆಯ ಆಸೆ ಏನು ಅಂತಂದ್ರೆ, ಈಗೆಲ್ಲಾ ಟೆಕ್ನಾಲಜಿಗಳು ಹೆಂಗ್ ಬೆಳಕೆ ಆಗ್ತಿದಾವೋ ಅದೇ ರೀತಿ ಕೃಷಿ ಟೆಕ್ನಾಲಜಿಯನ್ನ ಒಂದು ಸಪರೇಟ್ ಫೀಲ್ಡ್ ಮಾಡಿ ಸೊ ಅಲ್ಲಿ ನಮ್ಮ ಮಕ್ಕಳುಗಳನ್ನು ಬೆಳೆಸಬೇಕು ಅನ್ನೋದು ನನ್ನ ಮನಸ್ಸಿನ ಉದ್ದೇಶ ಸರ್. ಸೊ ಇದು ಬೆಳವಣಿಗೆ ಇದ್ರೆ ಮಾತ್ರ ಸರ್ ನಮ್ಮ ದೇಶ ಮುಂದುವರಿಯಕ್ಕೆ ಸಾಧ್ಯ. ಯಾಕೆಂದ್ರೆ ಕೃಷಿ ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ನಮ್ಮ ಏನು ಫೀಲ್ಡ್ಸ್ ಕೂಡ ಉದ್ದಾರ ಆಗಲ್ಲ. ಸೊ ನಮ್ಮ ಪ್ರಕಾರ ಕೃಷಿ ಇಸ್ ಇಂಪಾರ್ಟೆಂಟ್ ರೋಲ್. ಸೊ ಅದಕ್ಕೆ ನಮ್ಮಲ್ಲಿ ಈಗ PUC ಇಲ್ಲಿ ಆಗಿರ್ಬೋದು, BSc ಇಲ್ಲಿ ಆಗಿರ್ಬೋದು, MSc ಇಲ್ಲಿ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಕೃಷಿ ಅನ್ನೋದು ಒಂದು ಸಪರೇಟ್ ಯೂನಿವರ್ಸಿಟಿ ಸಪರೇಟ್ ಫೀಲ್ಡ್ ಆಗಿ ಎಲ್ಲಾ ಮಕ್ಕಳುಗಳಿಗೂ ಬರೀಬೇಕು. ನಾನು ಹೇಳೋದೇನಂದ್ರೆ ಮಿಡ್ಲ್ ಸ್ಕೂಲ್ ಇಂದ ಹೈಸ್ಕೂಲ್ ಮಕ್ಕಳುಗಳಲ್ಲಿ ಪ್ರಾಕ್ಟಿಕಲ್ ಕೃಷಿ ಅನ್ನೋದು ಒಂದು ಸಬ್ಜೆಕ್ಟ್ ಇಡಬೇಕು. PUC ಇಲ್ಲೂ ಪ್ರಾಕ್ಟಿಕಲ್ ಕೃಷಿ ಅನ್ನೋದು ಇಡಬೇಕು. ಬೇರೆ ದೇಶಗಳಲ್ಲೆಲ್ಲ ಮಿಲಿಟರಿ ಆಗಿರ್ಬೋದು ಪ್ರತಿಯೊಂದು ಸ್ಕೂಲ್ಗಳಲ್ಲೂ ಮಾಡ್ತಾ ಹೋಗ್ತಾರೆ. ಸೊ ಅದೇ ರೀತಿ ಯಾಕೆ ನಮ್ಮ PUC ಕಾಲೇಜ್ಗಳಲ್ಲಿ ಹೈಸ್ಕೂಲ್ ಕಾಲೇಜ್ಗಳಲ್ಲಿ ಮಾಡಿದ್ರೆ ಒಳ್ಳೇದಾಗುತ್ತೆ ಸರ್. ಇದೊಂದು ಟೆಕ್ನಾಲಜಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಒಳ್ಳೇದು, ನಮಸ್ಕಾರ. ನಮಸ್ತೆ ಸರ್, ಥ್ಯಾಂಕ್ ಯು. ಇದುವರೆಗೂ ಕೃಷಿ ಹಾಗೂ ತಂತ್ರಜ್ಞಾನ ಈ ಕುರಿತು ಆನವೇರಿಯ ಡಾಕ್ಟರ್ ಮುರುಗೇಂದ್ರಪ್ಪ ಅವರೊಡನೆ ಸಂದರ್ಶನ ಕೇಳಿದ್ರಿ. ರೈತ ಬಂಧವರೇ, ಇಲ್ಲಿಗೆ ನಮ್ಮ ಇಂದಿನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ನಮ್ಮ ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಕಿಸಾನ್ ವಾಣಿ ಪ್ರಸಾರವಾಯಿತು. ರೈತ ಬಂಧವರೇ, ನಾಳೆ ಸಂಜೆ 5:30 ಕಿಸಾನ್ ವಾಣಿ ಕಾರ್ಯಕ್ರಮ. ಇದರಲ್ಲಿ ಕೃಷಿಯಲ್ಲಿ ಕೀಟನಾಶಕಗಳ ಬಳಕೆ ಈ ಕುರಿತು ICAR ಕೃಷಿ ವಿಜ್ಞಾನ ಕೇಂದ್ರದ ಗೋಣಿಬೀಡಿನ ಸಸ್ಯ ಸಂರಕ್ಷಣಾ ಕೇಂದ್ರದ ವಿಷಯ ತಜ್ಞರಾದ ಡಾ ಕೆವಿ ವೀರೇಂದ್ರ ಕುಮಾರ್ ವಿನೋದ್ ಮಂಡಗದ್ದೆ ಅವರಿಂದ ಮಾಹಿತಿ. ಈ ರಾತ್ರಿ 10:05 ನಾಟಕ ಗೌತಮ ಹೇಳಿದ ಕತ್ತೆ, ನಿರ್ಮಾಣ ರಮಾ ಎಸ್ ಹಿರೇಮಠ್. ಆಕಾಶವಾಣಿ ಭದ್ರಾವತಿ. ಕೆಳಗಡೆ ಈಗ ಬೇಸಿಗೆ ಚಿತ್ರದ ಒಂದು ಹಾಡನ್ನು ಕೇಳೋಣ. ಹಾಡಿದ್ದಾರೆ ವಾಣಿ ಜಯರಾಮ್ ಮತ್ತು ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಬೆಸುಗೆ ಜೀವನವೆಲ್ಲ ಸುಂದರ ಬೆಸುಗೆ ಬೆಸುಗೆ ಬೆಸುಗೆ ಬೆಸುಗೆ ಬೆಸುಗೆ ಬೆಸುಗೆ ಬೆಸುಗೆ ಬೆಸುಗೆ ಬೆಸುಗೆ ಜೀವನವೆಲ್ಲ ಸುಂದರ ಬೆಸುಗೆ